ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ. ಅಡಿಕೆ ಮತ್ತು ಕೋಕೋ ಬೆಳೆಗೆ ಬಾಧಿಸುವ ರೋಗಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣೆ, ಈ ವಿಷಯವಾಗಿ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಚೈತ್ರ ಅವರಿಂದ ಮಾಹಿತಿ. ಇವತ್ತು ನಾವು ಅಡಿಕೆಯಲ್ಲಿ ಬರುವ ರೋಗಗಳ ಸಮಗ್ರ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಅಡಿಕೆಯು ಭಾರತದ ಬಹು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಅಡಿಕೆ ಉತ್ಪಾದನೆ ಮತ್ತು ಉತ್ಪಾದಕತೆ ಕುಂಠಿತವಾಗಲು ಜೈವಿಕ ಮತ್ತು ಅಜೈವಿಕ ಅಂಶಗಳು ಕಾರಣವಾಗಿದೆ. ಜೈವಿಕ ಅಂಶಗಳ ಪೈಕಿ ಸಸ್ಯ ರೋಗ ಕಾರಕದಿಂದ ಉಂಟಾಗುವ ರೋಗಗಳು ಅಡಿಕೆ ಇಳುವರಿಯಲ್ಲಿ ಗಣನೀಯ ನಷ್ಟಕ್ಕೆ ಕಾರಣವಾಗಿದೆ. ಅಡಿಕೆಯಲ್ಲಿ ಬಾಧಿಸುವ ಮುಖ್ಯ ರೋಗಗಳು ಯಾವುದೆಂದ್ರೆ ಕೊಳೆ ರೋಗ, ಸುಳಿ ಕೊಳೆ ರೋಗ, ಚಂಡೆ ಕೊಳೆ ರೋಗ, ಕುತ್ತಿಗೆ ಕೊಳೆ ರೋಗ, ಅಣಬೆ ರೋಗ, ಪಿಂಗಾರ ಒಣಗುವ ರೋಗ ಮತ್ತು ಎಲೆ ಚುಕ್ಕೆ ರೋಗಗಳಾಗಿದೆ. ಫೈಟೋಪ್ತರ ಎಂಬ ಶಿಲೀಂಧ್ರದಿಂದ ಬರುವ ರೋಗಗಳು ಯಾವುದೆಂದ್ರೆ ಕೊಳೆ ರೋಗ ಅಥವಾ ಮಹಾಲಿ, ಸುಳಿ ಕೊಳೆ ರೋಗ, ಚಂಡೆ ಕೊಳೆ ರೋಗ. ಇವು ಪ್ರಮುಖವಾಗಿದ್ದು ಇದು ಅಡಿಕೆ ಬೆಳೆಯ ಇಳುವರಿಯನ್ನು ಕಡಿಮೆ ಮಾಡಲು ಮುಖ್ಯ ಕಾರಣವಾಗಿದೆ. ಮಹಾಲಿ ರೋಗವು ಮಳೆಗಾಲದಲ್ಲಿ ಬರುವ ರೋಗವಾಗಿದ್ದು ಈ ರೋಗದ ಬಾಧೆಗೆ ತುತ್ತಾದಂತಹ ಮರಗಳಿಂದ ಭಾರಿ ಪ್ರಮಾಣದ ಕಾಯಿಗಳು ಕೊಳೆತು ಉದುರೋಗುತ್ತೆ. ರೋಗ ಅಧಿಕವಾಗಿದ್ದಲ್ಲಿ ಕಾಯಿಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣಬಹುದು. ಹಾಗೆ ಬಾಧೆಗೊಳಗಾದಂತಹ ಕಾಯಿಯ ಬೀಜದ ಬಣ್ಣವು ಬದಲಾಗಿ ಅದರ ತೂಕವೂ ಸಹ ಕಡಿಮೆಯಾಗುತ್ತೆ. ಮಳೆಗಾಲದ ಕೊನೆಯಲ್ಲಿ ಈ ರೋಗ ಏನಾದರೂ ಕಾಯಿಗಳನ್ನ ಬಾಧಿಸಿದ್ರೆ ಬಾಧೆಗೊಳಗಾದಂತಹ ಕಾಯಿಗಳು ಒಣಗಿ ಸುಕ್ಕಾಗಿ ಉದುರದೆ ಹಾಗೆ ಮರಕ್ಕೆ ಹಾಗೆ ಅಂಟ್ಕೊಂಡಿರುತ್ತೆ. ಈ ರೋಗವನ್ನು ಸಮಗ್ರವಾಗಿ ನಿರ್ವಹಿಸಬೇಕಂದ್ರೆ ಸೋಂಕಿಗೆ ಒಳಗಾಗಿರುವ ತೋಟದಲ್ಲಿ ಬಿದ್ದಿರುವಂತಹ ಕಾಯಿಗಳನ್ನು ಬಾಧಿತ ಸಸ್ಯ ಭಾಗಗಳನ್ನು ಸಂಗ್ರಹಿಸಿ ಅದನ್ನು ನಾಶಪಡಿಸಬೇಕಾಗುತ್ತೆ. ಇದನ್ನು ನಾವು ಕ್ಷೇತ್ರ ನೈರ್ಮಲೀಕರಣ ಅಂತ ಕರಿತೀವಿ. ಇದರ ಜೊತೆಗೆ 1% ಬೋಡೋ ಮಿಶ್ರಣವನ್ನು 45 ದಿನಗಳ ಅಂತರದಲ್ಲಿ ಕನಿಷ್ಠ 3 ಬಾರಿ ಸಿಂಪಡಿಸೋದ್ರಿಂದ ಈ ರೋಗವನ್ನು ನಾವು ಹತೋಟಿಗೆ ತರಬಹುದು. ಶಿಲೀಂಧ್ರ ನಾಶಕವಲ್ಲದೆ ನಾವು ಈ ರೋಗವನ್ನು ತಡೆಗಟ್ಟೋದಕ್ಕೆ ಇನ್ನೂರಿಗೆ ದಪ್ಪ ಇರುವಂತಹ ಪಾಲಿಥಿನ್ ಶೀಟ್ಗಳಿಂದ ಗೊಂಚಲನ್ನು ಮುಚ್ಚೋದ್ರಿಂದನೂ ಸಹ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಕಾಯಿ ಕೊಳೆ ರೋಗವು ಅಧಿಕವಾಗಿರುವ ಪ್ರದೇಶಗಳಲ್ಲಿ ಹುಳಿ ಕೊಳೆ ರೋಗ ಹಾಗೆ ಚಂಗೆ ಕೊಳೆ ರೋಗವು ರೋಗದ ಸೋಂಕುಗಳು ಸಹ ಅಧಿಕವಾಗಿರುತ್ತೆ. ಹುಳಿ ಕೊಳೆ ರೋಗ ಅಥವಾ ಚಂದೆ ಕೊಳೆ ರೋಗವು ಮಹಾಲಿ ರೋಗವನ್ನು ಉಂಟು ಮಾಡುವಂತಹ ಶಿಲೀಂಧ್ರದಿಂದಲೇ ಬರುವಂತದ್ದಾಗಿದೆ. ಸುಳಿ ಕೊಳೆಯುವ ರೋಗದ ಲಕ್ಷಣಗಳೇನೆಂದ್ರೆ ಸುಳಿಯಲ್ಲಿ ಇರುವಂತಹ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆಯುತ್ತಿರುವಂತಹ ತಿರಿ ಕೊಳೆತು ಹೋಗಿ ಎಳೆದಾಗ ಅದು ಸುಲಭವಾಗಿ ಕಿತ್ತು ಬರುತ್ತೆ. ಚಂಡೆ ಕೊಳೆಯ ರೋಗ ಲಕ್ಷಣ ಏನಂದ್ರೆ ಸುಳಿಯನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗಿ ಅದು ಮರಕ್ಕೆ ಹಾಗೆ ಜ್ಯೋತಿ ಬಿದ್ದಿರುತ್ತೆ. ಈ ಎರಡು ರೋಗಗಳನ್ನು ನಾವು 1% ಬೋರೋ ದ್ರಾವಣವನ್ನ ಸಿಂಪಡಿಸುವುದರ ಮೂಲಕ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಸುಳಿ ಕೊಳೆಯುವ ರೋಗ ಮತ್ತು ಚಂಡೆ ಕೊಳೆಯುವ ರೋಗದ ಸಮಗ್ರ ನಿರ್ವಹಣೆಗೆ ಕ್ಷೇತ್ರ ನೈರ್ಮಲೀಕರಣ ಅತಿ ಅವಶ್ಯಕವಾಗಿದೆ. ರೋಗ ಬಾಧಿತ ಅಡಿಕೆ ಮರದ ಚಂಡೆಯನ್ನು ಮತ್ತು ಸೋಂಕಿತ ಮರದ ಸುತ್ತಮುತ್ತಲಿನ ಆರೋಗ್ಯವಂತ ಮರಗಳ ಚಂಡೆಯನ್ನು 1% ಬೋರೋ ಮಿಶ್ರಣದಿಂದ ತೇವಗೊಳಿಸುವುದರಿಂದ ಮತ್ತು ರೋಗ ಪೀಡಿತ ಭಾಗಗಳನ್ನು ಸಂಪೂರ್ಣವಾಗಿ ತೆಗೆದು ಆ ಭಾಗಕ್ಕೆ 10% ಬೋರ್ಡಾಕ್ಸ್ ಪೇಸ್ಟ್ ಅನ್ನು ಲೇಪಿಸುವುದರಿಂದ ಸುಳಿ ಕೊಳೆ ರೋಗ ಮತ್ತು ಚಂಡೆ ಕೊಳೆ ರೋಗಕ್ಕೆ ತುತ್ತಾಗಿರುವಂತಹ ಮರಗಳನ್ನು ನಾವು ರಕ್ಷಿಸಬಹುದು. ಪಿಂಗಾರ ಒಣಗುವ ರೋಗ ಇದು ಕೊಲ್ಟೋಟ್ರೈಕಮ್ ಗ್ಲಿಯೋಸ್ಪರೈಸ್ ಎಂಬ ಶಿಲೀಂಧ್ರದಿಂದ ಬರುವಂತದ್ದಾಗಿದೆ. ಇದು ಹೆಚ್ಚು ತಾಪಮಾನ ಇರುವ ಸಮಯ ಅಂದರೆ ಫೆಬ್ರವರಿ ಇಂದ ಮಾರ್ಚ್ ತಿಂಗಳವರೆಗೆ ಅಧಿಕವಾಗಿ ಕಾಣಿಸಿಕೊಳ್ಳುತ್ತೆ. ಈ ರೋಗವು ಹೊಂಬಾಳೆ ಒಣಗುವುದಕ್ಕೆ ಕಾರಣವಾಗಿದ್ದು ಇದರಿಂದ ನಳ್ಳಿ ಅಂದರೆ ಚಿಕ್ಕ ಅಡಿಕೆಯು ಉದುರಲು ಕಾರಣವಾಗಿದೆ. ಈ ರೋಗವನ್ನು ಕ್ಷೇತ್ರ ನೈರ್ಮಲೀಕರಣದಿಂದ ಕಡಿಮೆ ಮಾಡಬಹುದು. ಹಾಗೆ ಶಿಲೀಂಧ್ರ ನಾಶಕಗಳಾದಂತಹ ಮ್ಯಾನ್ಕೋಸೆಫ್ 75 WP 3 gram ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಿಸುವುದರಿಂದ ಸಹ ನಾವು ಈ ರೋಗವನ್ನ ಕಡಿಮೆ ಮಾಡಬಹುದು. ಅಣಬೆ ರೋಗ ಇದು ಗ್ಯಾನೋಡರ್ಮ ಎಂಬ ಶಿಲೀಂಧ್ರದಿಂದ ಬರುವಂತದ್ದಾಗಿದೆ. ಈ ರೋಗಾಣುವು ಬಾಧೆಗೊಳಗಾದಂತಹ ಮರವು ನಿಧಾನವಾಗಿ ಒಣಗುತ್ತದೆ. ಈ ರೋಗವು ನಿರ್ಲಕ್ಷ್ಯಗೊಳಗಾದಂತಹ ತೋಟದಲ್ಲಿ ನೀರು ನಿಂತಿರುವಂತಹ ಅಥವಾ ನೀರು ಬಸಿದು ಹೋಗಲು ಅವಕಾಶ ಇಲ್ಲದಿರುವಂತಹ ತೋಟಗಳಲ್ಲಿ ಹಾಗೆ ಅಡಿಕೆ ಗಿಡಗಳು ಅಡಿಕೆ ಮರಗಳ ಅಂತರ ಕಡಿಮೆ ಇರುವಂತಹ ತೋಟಗಳಲ್ಲಿ ಅಧಿಕವಾಗಿ ಕಂಡು ಬರುತ್ತೆ. ಈ ರೋಗದ ಲಕ್ಷಣಗಳೇನೆಂದ್ರೆ ಚಂಡೆ ಅಥವಾ ಕಿರೀಟ ಭಾಗವು ಹಳದಿ ಬಣ್ಣಕ್ಕೆ ತಿರುಗುವುದು. ಈ ರೋಗಾಣುವು ಮಣ್ಣಿನಲ್ಲಿ ವಾಸಿಸುವುದರಿಂದ ಇದು ಕಾಂಡದ ತಳಭಾಗದಲ್ಲಿ ಸಣ್ಣ ಕಂದು ಬಣ್ಣದ ಕಲೆಗಳು ಕಾಣಿಸಿಕೊಳ್ಳುತ್ತೆ. ಅದು ನಂತರ ನೆಲದಿಂದ ಕಾಂಡದ 1 meter ಎತ್ತರವರೆಗೆ ಕಂದು ಬಣ್ಣದ ಕಲೆಗಳು ಕಾಣಿಸಿಕೊಳ್ಳುತ್ತೆ. ರೋಗಗ್ರಸ್ತ ಮರಗಳಿಂದ ಕಂದು ಬಣ್ಣದ ಅಂಟು ದ್ರಾವಣವು ಸುರಿಯುತ್ತಾ ಇರುತ್ತೆ. ರೋಗ ಬಾಧೆ ಅಧಿಕವಿದ್ದಲ್ಲಿ ಚಂಡೆ ಕೊಳೆತು ಹೋಗಿ ನೆಲಕ್ಕೆ ಬಿದ್ದು ಹೋಗುತ್ತೆ. ಇದು ಹಾಗೆ ಸತ್ತಂತಹ ಮರದಲ್ಲಿ ನಾವು ಅಣಬೆಯ ಬೆಳವಣಿಗೆಯನ್ನು ಕಾಣಬಹುದು. ಈ ರೋಗದ ನಿರ್ವಹಣೆಗೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೌಷ್ಟಿಕಾಂಶಗಳನ್ನು ಮರಗಳಿಗೆ ಒದಗಿಸುವುದರ ಮೂಲಕ ಸ್ವಲ್ಪ ಕಡಿಮೆ ಮಾಡಬಹುದು. ಹಾಗೆ ರೋಗ ಪೀಡಿತ ಮರಗಳ ಸುತ್ತ 30 cm ಅಗಲ ಮತ್ತು 60 cm ಆಳದ ಕಂದಗಳನ್ನ ಮಾಡಿ ರೋಗಗ್ರಸ್ತ ಮರಗಳನ್ನು ಬೇರೆ ಮರಗಳಿಂದ ಬೇರ್ಪಡಿಸುವುದರ ಮೂಲಕವೂ ಸಹ ಈ ರೋಗ ಬೇರೆ ಮರಗಳಿಗೆ ಹರಡದ ಹಾಗೆ ನಾವು ನೋಡ್ಕೋಬಹುದು. ಹಾಗೆ ಒಳಚರಂಡಿ ವ್ಯವಸ್ಥೆಯನ್ನು ಸುಧಾರಿಸುವುದರಿಂದ ತೋಟದಲ್ಲಿ ನೀರು ಇಲ್ಲದ ಹಾಗೆ ನೋಡ್ಕೊಳ್ಳೋಕೆ ಸಹಾಯವಾಗುತ್ತೆ. ಇದರ ಜೊತೆಗೆ ಟ್ರೈಕೋಡರ್ಮ ಪುಷ್ಟೀಕರಿಸಿದಂತಹ ಬೇವಿನ ಹಿಂಡಿಯನ್ನು 2 kg ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ ಹಾಕೋದ್ರಿಂದ ಮಣ್ಣಿನಲ್ಲಿರುವಂತಹ ಈ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಡಿಮೆ ಮಾಡಬಹುದು. ಈ ಟ್ರೈಕೋಡರ್ಮ ಇದು ಜೈವಿಕ ಶಿಲೀಂಧ್ರ ನಾಶಕವಾಗಿತ್ತು. ಇದು ರೋಗಕಾರಕ ಶಿಲೀಂಧ್ರಗಳನ್ನು ನಾಶಪಡಿಸುತ್ತೆ. ಅದರ ಜೊತೆಗೆ ಬೇರಿನ ಬೆಳವಣಿಗೆಯನ್ನು ಇದು ಹೆಚ್ಚುಗೊಳಿಸುತ್ತೆ. ಶಿಲೀಂಧ್ರ ನಾಶಕವಾದಂತಹ ಹೆಕ್ಸಾಕೊನಾಜೋಲ್ ಪ್ರತಿ ಲೀಟರ್ಗೆ 2 mL ಹಾಕಿ 15-20 liters ಪ್ರತಿ ಮರಕ್ಕೆ 3 ಅಂತರದಲ್ಲಿ ಬಳಸೋದ್ರಿಂದ ಈ ರೋಗವನ್ನು ನಾವು ಹತೋಟಿಗೆ ತರಬಹುದಾಗಿದೆ. ಕಾಲರ್ ಕೊಳೆತ ರೋಗ ಅಥವಾ ಕಾಲರ್ ರಾಟ್. ಈ ರೋಗ ಮೂರು ನಾಲ್ಕು ಶಿಲೀಜಗಳಿಂದ ಬರುವಂತದ್ದಾಗಿದೆ. ಅದು ಯಾವುದೆಂದ್ರೆ ಫಿಸೇರಿಯಂ, ರೆಸಪ್ಟೋನಿಯಾ, ಪಿಥಿಯಂ ಮತ್ತು ಫೈಟೋಫ್ಥರಾ ಎಂಬ ಶಿಲೀಜಗಳಿಂದ ಬರುತ್ತೆ. ಈ ರೋಗವು ಅಡಿಕೆ ಸಸಿಗಳನ್ನು ಮುಖ್ಯ ತೋಟದಲ್ಲಿ ನಾಟಿ ಮಾಡಿರುವಂತಹ ಅಂದ್ರೆ ಯಾವ ತೋಟದಲ್ಲಿ ನೀರು ಬಸಿದು ಹೋಗಲು ಅವಕಾಶ ಇರೋದಿಲ್ವೋ ಅಂತಹ ತೋಟಗಳಲ್ಲಿ ಈ ರೋಗವನ್ನು ನಾವು ಅಧಿಕವಾಗಿ ನೋಡಬಹುದು. ಗಿಡಗಳ ಕಲರ್ ರೀಜನ್ ಅಲ್ಲಿ ಬಾಧೆಗಳ ಪಟ್ಟು ಅದು ಬೇರೆಗೂ ಸಹ ಈ ಸಹ ಇದು ಹಬ್ಬುತ್ತೆ. ಇದರಿಂದ ಗಿಡಗಳು ಒಣಗಿ ಹೋಗುತ್ತೆ. ಈ ರೋಗವನ್ನು ಕ್ಷೇತ್ರ ನೈರ್ಮಲೀಕರಣದಿಂದ ಅಂದರೆ ಚರಂಡಿ ವ್ಯವಸ್ಥೆಯನ್ನ ಸುಧಾರಿಸುವುದರಿಂದ ಹಾಗೂ 1% ಬೋಡು ಮಿಶ್ರಣವನ್ನ ಗಿಡದ ಸುತ್ತ ಸುರಿಯೋದ್ರಿಂದ ಹಾಗೆ ಕಾಪರ್ ಆಕ್ಸಿ ಕ್ಲೋರೈಡ್ 0.1% ಗಿಡದ ಬುಡಕ್ಕೆ ಹಾಕೋದ್ರಿಂದ ಸಹ ಕಡಿಮೆ ಮಾಡಬಹುದು. ಮತ್ತೊಂದು ರೋಗ ಯಾವುದಂದ್ರೆ ಎಲೆ ಚುಕ್ಕೆ ರೋಗ ಅಥವಾ ಎಲೆ ಒಣಗುವ ರೋಗ. ಈ ರೋಗವು ಅಧಿಕವಾಗಿ ಬೇಸಿಗೆ ಸಮಯದಲ್ಲಿ ಕಂಡು ಬರುತ್ತೆ. ವರ್ಷವಿಡೀ ಇದ್ರೂ ಸಹ ಈ ರೋಗದ ಬಾಧೆ ಬೇಸಿಗೆ ಸಮಯದಲ್ಲಿ ಅಧಿಕವಾಗಿರುತ್ತೆ. ಈ ರೋಗವು ಎಲ್ಲಾ ಕಾಯದ ಅಡಿಕೆ ಗಿಡಗಳನ್ನ ಬಾಧೆಗೊಳಪಡಿಸುತ್ತೆ. ಈ ರೋಗದ ಸೋಂಕು ಸುಳಿಯನ್ನು ಹೊರತುಪಡಿಸಿ ಹೊರಗಿನ 3-4 ಎಲೆಗಳಿಗೆ ಸೀಮಿತವಾಗಿರುತ್ತೆ. ಈ ರೋಗವು ಸಣ್ಣ ಕಂದು ಬಣ್ಣದಿಂದ ಕಪ್ಪು ಬಣ್ಣದ ಚುಕ್ಕೆಯಾಗಿ ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ರೋಗ ಬಾಧೆಯು ಅಧಿಕವಾಗಿದ್ದಲ್ಲಿ ಎಲೆಗಳು ಒಣಗಿ ಹೋಗುತ್ತೆ. ಈ ರೋಗದ ನಿರ್ವಹಣೆಗೆ ರೋಗ ಪೀಡಿತ ಎಲೆಗಳನ್ನು ಸಂಗ್ರಹ ಮಾಡಿ ಸುಟ್ಟು ಹಾಕಬೇಕು. ಹಾಗೆ ಶಿಲೀಂದ್ರನಾಶಕವಾದಂತಹ ಮ್ಯಾಂಕೋಸೆಬ್ 75 WP 3 gram ಪ್ರತಿ ಲೀಟರ್ಗೆ ನಲ್ಲಿ ಕರಗಿಸಿ ಎಲೆಗಳಿಗೆ ಸಿಂಪಡಿಸುವುದರ ಮೂಲಕ ಸಹ ನಾವು ಈ ರೋಗದ ಬಾಧೆಯನ್ನ ಕಡಿಮೆ ಮಾಡಬಹುದಾಗಿದೆ. ಕೊಕ್ಕೋ ಬೆಳೆಗೆ ಅಧಿಕವಾಗಿ ಬೆಳೆ ಹಾನಿ ಮಾಡುವ ರೋಗಗಳು ಯಾವ್ಯಾವುದು ಅಂದ್ರೆ ಕಪ್ಪು ಕಾಯಿಗಳ ರೋಗ ಮತ್ತು ಕಜ್ಜಿ ರೋಗ. ಈ ಎರಡು ರೋಗಗಳು ಫೈಟೋಫ್ಥರಾ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಕಪ್ಪು ಕಾಯಿ ಕೊಳೆಯ ರೋಗ ಅಧಿಕವಾಗಿ ಮಳೆಗಾಲದಲ್ಲಿ ಕಂಡುಬರುತ್ತೆ. ಈ ರೋಗವು ಕಾಯಿಯ ಮೇಲೆ ಸಣ್ಣ ವೃತ್ತಾಕಾರದ ನೀರಿನಂತೆ ಕಾಣಿಸಿಕೊಂಡು ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಈ ರೋಗಕ್ಕೆ ತುತ್ತಾದಂತಹ ಕಾಯಿಗಳು 14 ದಿನಗಳೊಳಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಈ ರೋಗಾಣುಗಳು ರೋಗ ಪೀಡಿತ ಕಾಯಿಯಲ್ಲಿ ವರ್ಷ ತುಂಬಾ ವರ್ಷಗಳ ಕಾಲ ಇರೋದ್ರಿಂದ ಇಂತಹ ಕಾಯಿಗಳನ್ನು ಸುಟ್ಟು ಹಾಕ್ಬೇಕಾಗುತ್ತೆ. ಈ ರೋಗ ಬಾಧೆಯನ್ನು ಕಡಿಮೆ ಮಾಡಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಸವರ್ತಿರ್ಬೇಕು, ಅಂದ್ರೆ ಪ್ರೂನಿಂಗ್ ಅಂತ ಹೇಳ್ತೀವಿ ನಾವು. ಹೀಗೆ ಸವರೋದ್ರಿಂದ ಸೂರ್ಯನ ಬೆಳಕು ಹಾಗೆ ಗಾಳಿ ಆಡೋದಕ್ಕೆ ಸಹಾಯಕವಾಗಿರುತ್ತೆ. ಈ ರೋಗದ ನಿರ್ವಹಣೆಗೆ 1% ಬೋಡೋ ಮಿಶ್ರಣವನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಇದೇ ಫೈಟೋಫ್ಥರಾ ಅನ್ನೋ ಶಿಲೀಂಧ್ರ ಕಜ್ಜಿ ರೋಗವನ್ನು ಕೊಕ್ಕೋದಲ್ಲಿ ಬುರಾಗ್ ಮಾಡುತ್ತೆ. ಈ ರೋಗದ ಗುಣಲಕ್ಷಣ ಏನಂದ್ರೆ ಕಾಂಡದ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ ಕಾಣಿಸಿಕೊಂಡು ಕೆಂಪು ಬಣ್ಣದ ದ್ರವ ರೂಪದ ವಸ್ತು ಅದರಿಂದ ಬರ್ತಾ ಇರುತ್ತೆ. ಈ ರೋಗದಿಂದ ಮರದ ವಾಹಕ ಪಟ್ಟಿಗಳು ಬಾಧೆಗೊಳಗಾಗಿ ಮರ ಸೊರಗಿ ಹೋಗುವ ಲಕ್ಷಣವನ್ನು ತೋರಿಸುತ್ತೆ. ಮರದ ಬುಡಭಾಗದಲ್ಲಿ ಕಂದು ಬಣ್ಣದ ಮಚ್ಚೆ ಕಾಣಿಸಿಕೊಂಡು ಅದು ನಂತರ ಬೇರ್ಗಳನ್ನು ಬಾಧಿಸುತ್ತೆ. ಈ ರೋಗ ಎಲ್ಲಿ ನೀರು ಅಧಿಕವಾಗಿ ಇರುತ್ತೋ ಅಲ್ಲಿ ಜಾಸ್ತಿ ಬಾಧಿಸುತ್ತೆ. ಈ ರೋಗವು ಸಾಮಾನ್ಯವಾಗಿ ಮಳೆಗಾಲದ ನಂತರ ಅಧಿಕವಾಗಿ ಕಂಡುಬರುತ್ತೆ. ರೋಗದ ನಿರ್ವಹಣೆಗೆ ರೋಗ ಪೀಡಿತ ತೊಗಟೆಯನ್ನು ಕೆತ್ತ ಹಾಕಿ ಅದಕ್ಕೆ 10% ಬೋಡೋ ಪೇಸ್ಟ್ ಹಚ್ಚೋದ್ರಿಂದ ಇದನ್ನ ನಾವು ಕಡಿಮೆ ಮಾಡಬಹುದು. ಹಾಗೆ ಕ್ಷೇತ್ರ ನೈರ್ಮಲೀಕರಣ ಅಂತ ಹೇಳ್ತೀವಿ ನಾವು, ಅಂದ್ರೆ ಕೊಳೆತಂತಹ ಕೊಕ್ಕೋ ಕಾಯಿಗಳು ಹಾಗೂ ಬಿದ್ದಂತ ಎಲೆಗಳನ್ನ ಹೆಕ್ಕಿ ಸುಟ್ಟು ಹಾಕ್ಬೇಕಾಗುತ್ತೆ. ಹಾಗೆ ತೋಟದಲ್ಲಿ ನೀರು ನಿಲ್ಲದೆ ಹಾಗೆ ನೋಡ್ಕೋಬೇಕಾಗುತ್ತೆ. ಬೇರೆ ರೋಗಗಳು ಯಾವ ಯಾವುದು ಅಂದ್ರೆ, ಒಂದು ಸಸಿ ಮಡಿಯಲ್ಲಿ ಬರುವಂತಹ ಚಿಗುರು ಒಣಗುವ ರೋಗ, ಎಳೆಕಾಯಿ ಸೊರಗು ರೋಗ, ಮಸಿಕಾಯಿ ಕೊಳೆ ರೋಗ, ವಾಹಕ ಪಟ್ಟಿ ಒಣಗುವ ರೋಗ, ಲ್ಯಾಸಿಯೋ ಡಿಪ್ಲೋಡಿಯಾ ಚಿಗುರು ಒಣಗುವ ರೋಗ ಆಗಿದೆ. ಸಸಿ ಮಡಿಯಲ್ಲಿ ಬರುವಂತಹ ರೋಗ ಇದು ಫೈಟೋಫ್ಥರಾ ಇಂದ ಬರುವಂತದ್ದಾಗಿದೆ. ಮಳೆಗಾಲದಲ್ಲಿ ಇದು ಜಾಸ್ತಿ. ಈ ರೋಗ ಮಣ್ಣಿನಲ್ಲಿ ಇರುವಂತಹ ಫೈಟೋಫ್ಥರಾ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಈ ರೋಗಾಣು ಎಲೆಗಳು ಮಣ್ಣಿಗೆ ಹತ್ತಿರವಾಗಿರುವಂತಹ ಎಲೆಗಳನ್ನ ಬಾಧಿಸಿ ಅಲ್ಲಿಂದ ಚಿಗುರುಗೆ ಹಾನಿಗೊಳಪಡಿಸುತ್ತೆ. ಹಾಗಾಗಿ ಗಿಡಗಳು ಒಣಗಿ ಹೋಗುತ್ತೆ. ಈ ರೋಗದ ನಿರ್ವಹಣೆಯನ್ನು ಸುಲಭವಾಗಿ ಮಾಡಬಹುದಾಗಿದೆ. ಬಾಧೆಗೊಳಗಾದಂತಹ ಸಸಿಗಳನ್ನು ಬೇರ್ಪಡಿಸಿ ಸುಟ್ಟು ಹಾಕಬೇಕು. ಹಾಗೆ ಸಸಿಗಳನ್ನು ಬೆಳೆಸಲು ಉಪಯೋಗಿಸುವಂತಹ ಮಣ್ಣನ್ನು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನಾವು ಈ ಪದ್ಧತಿಯನ್ನು ಸೋಲರೈಸೇಷನ್ ಅಂತ ಕರಿತೀವಿ. ಈ ರೋಗ ಕಡಿಮೆ ಮಾಡೋದಕ್ಕೆ ಬೀಜೋಪಚಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಟ್ರೈಕೋಡರ್ಮ ಅಥವಾ ಕೊಕೋ ಪ್ರೋಬಯೋ ಅನ್ನೋ ಜೈವಿಕ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ಸಸಿಯನ್ನು ಬೆಳೆಸೋದ್ರಿಂದ ಈ ರೋಗನ ಕಡಿಮೆ ಮಾಡಬಹುದು. ಹಾಗೆ ಸಸಿ ಮಡಿಯಲ್ಲಿ ಈ ರೋಗದ ಹತೋಟಿಗೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬಹುದು. ಹಾಗೆ ಕಾಪರಾಕ್ಸಿ ಕ್ಲೋರೈಡ್ ದ್ರಾವಣವನ್ನು 15 ದಿನಗಳಿಗೊಮ್ಮೆ ಗಿಡದ ಬುಡಕ್ಕೆ ಸುರಿಯೋದ್ರಿಂದ ಸಹ ಇದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಬೇರೆ ರೋಗಗಳು ಯಾವ್ದು ಯಾವ್ದು ಅಂದ್ರೆ ಎಳೆಕಾಯಿ ಸುರುಗು ರೋಗ, ಇದು 2 ಕಾರಣದಿಂದ ಬರುತ್ತೆ. ಒಂದು ನೈಸರ್ಗಿಕವಾಗಿ ತೆಳುವಾಗುವುದು, ಮತ್ತೊಂದು ಕೊಲ್ಟೋಟ್ರೈಕಮ್ ಅನ್ನೋ ಶಿಲೀಂಧ್ರದಿಂದ ಬರುತ್ತೆ. ಈ ರೋಗ ಸೋಂಕು ಎಳೆಕಾಯಿಗಳ ಮೇಲೆ ಸಣ್ಣ ನೀರಿನ ಚುಕ್ಕೆಯಂತೆ ಕಾಣಿಸಿಕೊಂಡು ಅದು ಇಡೀ ಕಾಯಿಯನ್ನು ಆವರಿಸುತ್ತೆ. ಹೀಗೆ ರೋಗಗ್ರಸ್ತ ಕಾಯಿ ಒಣಗೋಗುತ್ತೆ. ಒಣಗಿದಂತಹ ಕಾಯಿಯನ್ನು ಮರದಿಂದ ತೆಗೆದು ಹಾಕೋದ್ರಿಂದ ಹಾಗೂ 0.5% ಕಾರ್ಬೆಂಡೇಸಿಯಂ ಅಥವಾ ಮ್ಯಾಂಕೋಸೆಬ್ 0.2% ಸಿಂಪಡಿಸೋದ್ರಿಂದ ಈ ರೋಗವನ್ನು ಕಡಿಮೆ ಮಾಡಬಹುದಾಗಿದೆ. ಮಸಿಕಾಯಿ ಕೊಳೆ ರೋಗ, ಈ ರೋಗವು ಲ್ಯಾಸಿಯೋ ಡಿಪ್ಲೋಡಿಯಾ ಅನ್ನೋ ಶಿಲೀಂಧ್ರದಿಂದ ಬರುತ್ತೆ. ಇದು ಸಾಮಾನ್ಯವಾಗಿ ಹೆಚ್ಚು ತಾಪಮಾನ ಇರುವಂತಹ ತಿಂಗಳಲ್ಲಿ ಅಂದ್ರೆ ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ಅಧಿಕವಾಗಿ ಕಾಣಿಸಿಕೊಳ್ಳುತ್ತೆ. ರೋಗದ ಲಕ್ಷಣಗಳು ಹೇಗೆ ಯಾವುದಂದ್ರೆ ಕಡುಕಂದು ಬಣ್ಣದ ಮಚ್ಚೆಯಂತೆ ಅದು ಕಾಯಿಯ ಕೊಕ್ಕೋ ಕಾಯಿಯ ಮೇಲೆ ಕಾಣಿಸಿಕೊಂಡು ಅದು ಇಡೀ ಕಾಯಿಯನ್ನು ಆವರಿಸುತ್ತೆ. ಈ ರೋಗದ ಬಾಧೆ ಅಧಿಕವಾಗಿದ್ದಲ್ಲಿ ಕಾಯಿಯ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣಬಹುದು. ಈ ರೋಗದ ನಿರ್ವಹಣೆಗೆ 1% ಬೋರ್ಡೋ ದ್ರಾವಣದ ಸಿಂಪಡಣೆ ಮಾಡೋದು ಅವಶ್ಯಕವಾಗಿದೆ. ವಾಹಕ ಪಟ್ಟಿ ಒಣಗ ರೋಗ, ಇದು ಕೇರಳದಲ್ಲಿ ಮೊದಲ ಬಾರಿಗೆ ರಿಪೋರ್ಟ್ ಮಾಡಿತ್ತು. ಈ ರೋಗದ ಲಕ್ಷಣ ಏನಪ್ಪಾ ಅಂದ್ರೆ ರೋಗದ ಲಕ್ಷಣ ಏನಪ್ಪಾ ಅಂದ್ರೆ ಬೆಳೆಯುವ ಅದು ಕೊಕ್ಕೋ ಗಿಡದ ಬೆಳೆಯುತ್ತಿರುವ ತುದಿಯಿಂದ 2 ಅಥವಾ 3 ಚಿಗುರುಗಳು 1 ಅಥವಾ 2 ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋಗುತ್ತೆ. ಈ ರೋಗಗ್ರಸ್ತ ರೆಂಬೆಯನ್ನು ಸೀಲ್ ನೋಡಿದಾಗ ವಾಹಕ ಪಟ್ಟಿಗಳು ಕಂದು ಬಣ್ಣಕ್ಕೆ ತಿರುಗಿರೋದನ್ನ ನಾವು ನೋಡಬಹುದು. ಈ ರೋಗದ ಹತೋಟಿಗೆ ನಾವು ಕ್ರಮಬದ್ಧವಾಗಿ ಸವರೋದನ್ನ ಪಾಲಿಸಬೇಕು. ಹಾಗೆ ಸವರಿದಂತಹ ಗಿಡಗಳಿಗೆ 10% ಬೋರ್ಡೋ ಪೇಸ್ಟ್ ನ ಹಚ್ಚಬೇಕಾಗುತ್ತೆ. ಹಾಗೆ ಮೇ ಜೂನ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ 1% ಬೋರ್ಡೋ ದ್ರಾವಣವನ್ನ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 0.25 ಅನ್ನು ಸಿಂಪಡಿಸಬೇಕು. ರೋಗಗಳಲ್ಲದೆ ಕೊಕ್ಕೋದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನಾವು ನೋಡಬಹುದು. ಮುಖ್ಯವಾಗಿ ಸತುವಿನ ಕೊರತೆ ಹಾಗೂ ಕಬ್ಬಿಣದ ಸಲ್ಫೇಟ್ ಕೊರತೆಯನ್ನ ನಾವು ನೋಡಬಹುದು. ಸತುವಿನ ಕೊರತೆ ಇದ್ದಂತಹ ಗಿಡದ ಎಲೆಗಳು ಕತ್ತಿ ಆಕಾರಕ್ಕೆ ತಿರುಗಿ ಗುಚ್ಛ ರೋಗದ ಲಕ್ಷಣಗಳನ್ನ ತೋರಿಸುತ್ತೆ. ಈ ರೋಗ ಇದನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ 0.3% ಸತುವಿನ ಸಲ್ಫೇಟ್ ನ ಎಲೆಗಳ ಮೇಲೆ ಸಿಂಪಡಿಸಬೇಕಾಗುತ್ತೆ. ಹಾಗೆ ಕಬ್ಬಿಣ ಕೊರತೆ ಇರುವಂತಹ ಗಿಡಗಳಲ್ಲಿ ಈ ರೋಗದ ಲಕ್ಷಣಗಳು ಹೇಗೆ ಕಾಣಿಸುತ್ತೆ ಅಂದ್ರೆ ಪತ್ರನಾಳಗಳನ್ನು ಹೊರತುಪಡಿಸಿ ಅದರ ಎಲೆಯ ಮಧ್ಯದಲ್ಲಿ ಇರುವಂತಹ ಜಾಗವು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಈ ಕೊರತೆಯನ್ನು ನೀಗಿಸಲು ಕಬ್ಬಿಣದ ಸಲ್ಫೇಟ್ 1% ರಷ್ಟು ದ್ರಾವಣವನ್ನ ತಯಾರಿಸಿ ಎಲೆಗಳ ಮೇಲೆ ಸಿಂಪಡಿಸಬೇಕಾಗುತ್ತೆ. ಅಡಿಕೆ ಮತ್ತು ಕೋಕೋ ಬೆಳೆಗೆ ಬಾಧಿಸುವ ರೋಗಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣೆ, ಈ ವಿಷಯವಾಗಿ ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾ ಚೈತ್ರ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.

पडले गे तिचा पाळा देनाय तिला पडले गे तिचा ಅನಿಯಾ